गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಈಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ, ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ. ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಬಿಪಿ ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಭತ್ತಯ್ಯನಹಟ್ಟಿಯ ಕೃಷಿಕ ರಾಯಣ್ಣ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಭತ್ತನಹಟ್ಟಿಯ ಕೃಷಿಕರಾದ ರಾಯಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದರೆ. ರಾಯಣ್ಣರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ. ರಾಯಣ್ಣರೇ, ನಿಮ್ಗೆ ಈಗ ಎಷ್ಟು ವರ್ಷ? 78 78 ವರ್ಷ. ಎಷ್ಟು ವರ್ಷದಿಂದ ಈ ಕೃಷಿ ಬದುಕು ಮಾಡ್ತಾ ಇದ್ರ? ಈಗ ಹಳೆ 72 ಮಾಡ್ತಿದ್ವಿ ನಾವು. 72-75 ಕೃಷಿ ಬದುಕು ಮಾಡ್ತಾ ಇದ್ರಿ? ಮಾಡ್ತೀವಿ. ನಿಮ್ಮ ತಂದೆಯರಿಗೆ ಎಷ್ಟು ಜನ ನೀವು ಮಕ್ಕಳು? ನಮ್ಮ ತಂದೆಗೆ ನಾವಿಬ್ರು ಇಬ್ರು ಮಕ್ಕಳನ್ನು ಕೃಷಿ ಬದುಕ ಮಾಡ್ತಿದ್ರೆ. ಯಾರು ಓದಕ್ ಹೋಗ್ಲಿಲ್ಲ? ಯಾರು ಇಲ್ಲ ಸ್ವಾಮಿ, ಆಗಿನ ಕಾಲದಾಗ ಯಾರು ಓದ್ಲಿಲ್ಲ. ಈಗಿನ ಕಾಲ ಅಲ್ಲ, ಅವಾಗ ಬಂಡಾಟ ಕಾಲ ನಮ್ದು. ಏನೋ ಒಂಥರ ಇಟ್ಟು ಕೂಲಿ ನಾಲೆ ಮಾಡೋದು, ಬದುಕು ಮಾಡ್ಕೊಂಡು ಹೋಗೋದು, ನಮ್ಮ ಹೊಲಕ್ಕೆ ಮನೆ ಕೆಲಸ ಮಾಡೋದು, ಹಿಂಗೆಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಈಗ ರಾಗಿ ಜೋಳ ಅಂಥವು ಇಂಥವೆಲ್ಲ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ವಿ. ಜಮೀನು ಎಷ್ಟು ಎಕರೆ ಇತ್ತು? ಜಮೀನು 4 ಐತಿ ಸರ್. ಎಲ್ಲ ಬೆದ್ಲ ನೀರಾವರಿ ಮಾಡಿದ್ರ? ಈಗ ನೀರಾವರಿ ಮಾಡಿದ್ವಿ, ಬೆದ್ಲಾಗೆ ಇದ್ವಿ, ಈಗ ನೀರಾವರಿ ಮಾಡ್ಕೊಂಡಿದ್ವಿ. ಇತ್ತೀಚೆಗೆ ಬೋರ್ ಹಾಕಿಸ್ಕೊಂಡ್ವಿ. ಬೆದ್ಲ ಬೆಳೆ ಅಂದ್ರೆ ಏನೇನು ಬೆಳೆಗಳು ಬೆಳೀತಿದ್ರು ಮೊದಲು ನೀವು ಹುಡುಗರಾದಾಗ? ನಾ ಹುಡುಗರಾದಾಗ ಮುಂಗಾರಿ ಜೋಳ, ಸಜ್ಜೆ, ಉಳ್ಳಿ, ಈ ರಾಗಿ ಇವೆಲ್ಲ ಬೆಳೀತಿದ್ವಿ. ಇತ್ತೀಚೆಗೆ ಬೋರ್ ಹಾಕಿದಾಗ ತಟ್ಟಿ ಭತ್ತ ಪ್ರತಿಯೊಂದು ಬೆಳಕಂಬಕ್ಕೆ ಇದಾದ್ವಿ. ಮೊದಲೆಲ್ಲ ಈ ರಾಗಿ ಸಜ್ಜೆ ಇವೆಲ್ಲ ಬೆಳೀತಿದ್ರಲ್ಲ, ಅವೇನು ದುಡ್ಡಿನ ಬೆಳೆ ಅಲ್ಲ, ಜೀವನಕ್ಕೆ ಊಟಕ್ಕೆಲ್ಲ ಸರಿ ಹೋಗ್ತದೈತೆ. ಊಟಕ್ಕೆ ಸರಿ ಹೋಗ್ತಿದ್ದು. ಮತ್ತೆ ದುಡ್ಡಿಗೆ ಏನ್ ಮಾಡ್ತಿದ್ರಿ? ಏನ ಬಂಡಟಾಗ ದುಡ್ಡಿಂದು ಭಾರಿ ಸಮಸ್ಯೆ. ಆಗ ಒಂದು ಕೆಂಪು ಬಿಲ್ಲೆ ಸಿಕ್ಕರೆ 8 ಅದನ್ನು ಜೀವನ ಮಾಡ್ತಿದ್ವಿ ನಾವು. ಆ ಬಿಲ್ಲೆಗೆ ವಸ್ತಾಗ ಅಷ್ಟು ಹುಡುಗರು ನಾ ಬೀಡಿ ಕಲಿತ್ಬೇಕಾದ್ರೆ ಎಲ್ಲನ್ನ ಸಿಕ್ಕರೆ 8 ಅದನ್ನ ಇಟ್ಕೊಂಡಿರ್ತಿದ್ವಿ. ಮೊದಲೆಲ್ಲ ಈ ರೂಪಾಯಿ ನೋಟುಗಳು ಇವೆಲ್ಲ ಇದ್ವ ನಿಮ್ಮ ಕಾಲದಾಗ? ಯಾವ ಥರ ದುಡ್ಡಿತ್ತು? ಯಾವ್ದು ಪೇಪರ್ ದುಡ್ಡು, ಈ ಸಿಲವಾರ್ ದುಡ್ಡಿದ್ದು ಸಹ. ಇತ್ತೀಚೆಗೆ ಗಟ್ಟಿ 4-8 ಬಂದವು, ಅವು ಓದುವು, ಈಗೆಲ್ಲ ಪೇಪರ್ಗಳು ಬಂದ್ಬಿಟ್ಟು. ಮೊದಲೆಲ್ಲ ನೀವು ಹುಡುಗರಾದಾಗ ಮಳೆ ಯಾವ ರೀತಿ ನಡೆಸ್ತಿತ್ತು, ಬೆಳೆ ಯಾವ ರೀತಿ ಬರ್ತಿತ್ತು? ಮೊದಲೆಲ್ಲ ಭಾರಿ ಮಳೆ ಬರ್ತಿತ್ತು ಸ್ವಾಮಿ, ಬೆಳೆ ತೆಗಿಯೋದು ಗೊತ್ತಿರಲಿಲ್ಲ ಜನಗಳಿಗೆ. ಈಗ ಬೇಕಾದಷ್ಟು ಬೆಳೆ ತೆಗಿಯೋಕ್ಕೆ ಬುದ್ಧಿವಂತರಾಗಿದ್ದಾರೆ, ಬೆಳೆನ ತೆಗಿತಾರೆ. ಫುಡ್ ಚೆನ್ನಾಗಿಲ್ಲ, ರುಚಿಲ್ಲ, ಮನುಷ್ಯನಿಗೆ ಸುಖ ಸಂಪತ್ತಿಲ್ಲ, ಶಕ್ತಿ ಇಲ್ಲ, ನಿಶಕ್ತಿ. ಆ ಫುಡ್ ತಿಂದಂಗೆಲ್ಲ ನಿಶಕ್ತಿನೇ, ಹಿಂಗೆ ಆಗಿಬಿಟ್ಟು ಈ ಥರ ಆಯ್ತು ನೋಡ್ರಿ ಸರ್. ಮೊದಲೆಲ್ಲ ಬೇಸಾಯ ಎಲ್ಲ ಯಾವ ರೀತಿ, ಮನೆಗೊಂದು ಜೊತೆ ಎತ್ತು ಕಟ್ಕೊಂಡು ಯಾವ ರೀತಿ ಮಾಡ್ತಿದ್ರಿ ಎಲ್ಲ? ಎಲ್ಲ ಬೇಸಾಯ ಘನವಾಗಿ ಮಾಡ್ಕೊಂಡಿದ್ದು ಸರ್. ನಾವು ಘನವಾಗಿ ಬೇಸಾಯ ಮಾಡಿ ನಮಗೆ ಟ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂಬೋದು ಗೊತ್ತಿಲ್ಲ, ಯಾತ್ಯಾತಿದ್ದಿಲ್ಲ. ಬೇಸಾಯ ಮಾಡೋದು, ಫಸಲಿಡೋದು, ಬೆಳೆಯೋದು ಎಲ್ಲ ಚೆನ್ನಾಗಿ ಗೊತ್ತಿತ್ತು ಆವಾಗ. ನಮ್ಮ ಇಂಜಿನಿಯರ್ ನಮಗೆ ಕಲಿಸಿದ್ರು ನಮ್ಮ ಅಪ್ಪಗಳು, ಹಿಂಗೆ ಮಾಡ್ಬೇಕು ಹಿಂಗೆ ಬಿಡ್ಬೇಕಂತ ಎಲ್ಲ ಕಲ್ತಿದ್ದು ಸರ್. ಮೊದಲೆಲ್ಲ ಈ ಬೋರ್ ಅವೆಲ್ಲ ಇರಲಿಲ್ಲ, ಕಪ್ಲೆ ಹೊಡಿತಿದ್ರೆ ಆತದ್ದು ಇರ್ಲಿಲ್ಲ ಸಾ, ಯಾತ್ಯಾತದ್ದು ಇರ್ಲಿಲ್ಲ, ಬೋರ್ಗಳಿರ್ಲಿಲ್ಲ, ಹತ್ತಂದಿಲ್ಲ. ಬಾವಿಗಳು ತೆಗೆದು ಬಾವಿಗಳ ನೀರು ಎತ್ತಾಕ್ತಿದ್ವಿ, ಬಾವಿಗಳ ನೀರು ಕಪ್ಲೆ ಹೊಡೆದು ಹೊಲಕ್ಕೆ ಬಿಡ್ತಿದ್ರು. ಅಷ್ಟು ಬಿಟ್ಟು ನೇತದಲ್ಲಿ ಇತ್ತೀಚೆಗೆ ಬೋರ್ಗಳು ಬಂಕು ಎಲ್ಲ ಬಂದದ್ದು. ಅವಾಗೆಲ್ಲ ಎತ್ತು ಕುರಿ ಮೇಕೆ ದನ ಹಸುಗಳೆಲ್ಲ ಕಟ್ಕೊಂಡಿರ್ತಿದ್ರ? ಎಲ್ಲ ಭಾರಿ ದನ ಕುರಿ ಎಮ್ಮೆ ಬೋಲು ದನಗಳಿದ್ದು ಸ್ವಾಮಿ. ಊರಾಗ ಒಂದು ಜತ್ತಿಲ್ಲ, ಒಂದೊಂದು ಊರಾಗ ಒಂದೊಂದು ಜತೆ ಇದ್ದಾವೆ ಅಷ್ಟೇ. ಈಗ ಮೊದ್ಲು ಮನೆ ಎಂಬದಕ್ಕೆಲ್ಲ ಒಂದು ಏಳೆಂಟು ದನ ಮತ್ತೆ ಹತ್ತು ದನ, ಒಬ್ಬೊಬ್ರು ಮನೆ ತಗ ಐವತ್ತು ದನ ಇರೋ. ಈಗ ಯಾತಂದು ನಿಸ್ಪ್ರಜನೆಲ್ಲ ಇದು ತಂದು ಹೊಡ್ಕೋಬೇಕು, ಟ್ಯಾಕ್ಟ್ರಾಗ ಹೊಡೆಸ್ಬೇಕು. ಆ ಗೊಬ್ಬರಗಳಿಲ್ಲ ಈಗ ಆ ಬೆಳೆಯಕ್ಕೆ, ಆ ಗೊಬ್ಬರ ಇಲ್ದಕ್ಕೆ ಮಾಡಿ ಮತ್ತೆ ಈ ಗೌರ್ಮೆಂಟ್ ಗೊಬ್ಬರ ಹಾಕಿ ಮತ್ತೆ ಈ ಪರಿಸ್ಥಿತಿಗೆ ಬಂದಿರೋದು. ಬೆಳೆ ಅರ್ಧ ಭಾಗ ನಿಸ್ಸಕ್ತಿ. ಮೊದಲೆಲ್ಲ ರಾಗಿ ನವಣೆ ಆರ್ಕ ಇವನ್ನೆಲ್ಲ ಬೆಳೀತಿದ್ರ? ಬೆಳೀತಿದ್ವಿ. ಆರ್ಕ ನವಣೆ ರಾಗಿ ಸಜ್ಜೆ ಉಳ್ಳಿ ಇದೆಲ್ಲ ಗಟ್ಟಸ್ತು ಘನವಾಗಿ ಬೆಳೀತಿದ್ವಿ. ಈಗೇನೆಲ್ಲ ಸರ್ ಈಗಿಲ್ಲ. ಅದಕ್ಕೆಲ್ಲ ಹಾಲು ಮೊಸರು ತುಪ್ಪ ಎಲ್ಲ ಇರ್ತಿತ್ತ? ಬೇಕಾದಷ್ಟು ಇರ್ತಿತ್ತು ಸಮಯ ನಾವಾದ್ರೆ ಅದು ತಿಂದ ಮತ್ತೆ ಇಷ್ಟದ ಇಷ್ಟು ದಿವಸ ಇರೋದು ನಾವು, ಇಲ್ದಿದ್ರೆ ಏನು ಇರ್ತಿದ್ದಿಲ್ಲ. ಆ ಸುಖವಾನೇ ಈಗ ನಮ್ದು. ಅವಾಗೆಲ್ಲ ಇಳುವರಿ ಯಾವ ರೀತಿ ಬರ್ತಿತ್ತ ಜಮೀನಾಗ? ಇಳುವರಿ ಅಷ್ಟು ಕಷ್ಟ ಅವಾಗ ಗೊತ್ತಿಲ್ಲ, ಮಾಡೋದು ಗೊತ್ತಿಲ್ಲ ಪಾಪ. ಬೇಕಾದಷ್ಟು ಗೊಬ್ಬರ ದನವಿನ ಗೊಬ್ಬರನೇ ಅಂದ್ರೆ ಅದು ಅವಾಗ ಇಷ್ಟು ಇಲ್ಲ. ನಮಗೆ ಬುದ್ಧಿ ಬಂದಾಗ ತಟ್ಟಿತ್ಲಾಗ ತೆಗೆದ್ರು ನೋಡು, ಎಲ್ಲ ಅಲ್ಲಿ ಹಿಂಗೆ ಬೆಳೀತಾರೆ ಇಲ್ಲಿ ಹಿಂಗೆ ಬೆಳೀತಾರೆ ಅಂತಂದು ಎಲ್ಲ ಬೆಳೆಯೋದು ಕಲ್ತ್ಬಿಟ್ರು. ಮೊದಲೆಲ್ಲ ನೀವು ಎಲ್ಲಿಗೇನು ಹೋಗ್ಬೇಕಂದ್ರೆ ಬರೀ ಎತ್ತು ಗಾಡಿ ಹುಡ್ಕೊಂಡು ಹೋಗ್ತಿದ್ದ? ಬರೀ ಎತ್ತು ಗಾಡಿನೇ ಮತ್ತೆ ಹುಡ್ಕೊಂಡು ಇಲ್ಲಿಂದ ಕೊಡಗಳ್ಳಿ ಅರಳ್ಳಿ ಶಿವಮೊಗ್ಗವರೆಗೂ ಹೋಗಿ ನಮ್ಮ ಅಪ್ಪಗಳು ಉಪ್ಪು ಹಾಕೊಂಡು ಹೋಗಿ ಮಾರಿಕೊಂಡು ರಾಜಿ ಹಾಕೊಂಡ್ಬರಂತೆ ಪಡುವಲಿಂದ ಹೇಳರು ನಮ್ಮ ಅಪ್ಪಗಳು. ಅವಾಗೆಲ್ಲ ಈ ಬಸ್ಸು ಟ್ರ್ಯಾಕ್ಟ್ರ್ ಯಾತ್ರ ಇರಲಿಲ್ಲ? ಯಾತ್ರವೇ ಇರಲಿಲ್ಲ ಸರ್, ಸೈಕಲ್ ಕೂಡ ಇರಲಿಲ್ಲ. ನಾವು ನೋಡಿದ್ದಕ್ಕೆ ನಾವು ಸಣ್ಣ ಹುಡುಗರಾದಾಗ ಸೈಕಲ್ ಬಂದತ್ತ ಅಂದ್ರೆ ಚಳಿಕೆರಿಗೆ ನೋಡಿ ಬರಕ್ಕೆ ಹೋಗಿದ್ವಿ. ಒಂದು ಏಳೆಂಟು ಜನ ಹುಡುಗರು ದನವಿನ ಹುಡುಗರು ದನ ಅತ್ಲಾಗ ಕಾವಲಕ್ಕೆ ಬಿಟ್ಟು. ಕುರಿ ಮೇಕೆ ಕೋಳಿ ಎಲ್ಲ ಸಾಕ್ತಿದ್ರ ಅವಾಗ? ಕೋಳಿ ಪಾಳೆ ನಮ್ಮ ತಗ ಇರಲಿಲ್ಲ ಸ, ನಮ್ಮ ಊರಕ್ಕೆ ಬರ್ತಿದ್ದಿಲ್ಲ. ಏನು ಕುರಿ ಮೇಕೆ ಕುರಿ ದನ ಎತ್ತು ಎಮ್ಮೆ ಇವೆಲ್ಲ ಸಾಕ್ಯಂಡ್ರಿ ಇದು ಮಾಡ್ತಿದ್ವಿ. ಮೊದ್ಲೇನು ಈ ಬೋರ್ ಹಾಕ್ಸಿ ನೀರು ತೆಗೆದು ಅವೆಲ್ಲ ಏನು ಇರಲಿಲ್ಲ? ಇರಲಿಲ್ಲ ಇರಲಿಲ್ಲ ಸರ್. ಅವಾಗ ಬಾವಿ ಒಳಗೆ ಈ ಮುದ್ದೆ ಬೋರ್ ಅಂತೆಲ್ಲ ಹಾಕ್ತಿದ್ರ? ಹಾಕ್ತಿದ್ರು ಹಾಕ್ತಿದ್ರು ಹಾಕ್ತಿದ್ರು ಬಿದ್ದಾವ ಬೀಳಾವು ಇಲ್ದಿದ್ದ ಕೆಲವ್ರಿಗೆ ಇಲ್ಲ, ಹಂಗೆಲ್ಲ ಮಾಡಿದ್ವಿ ನಾವು. ಹಳೆ ಬಾವಿಗಳು ಅದಾವೆ ಇನ್ನೂ. ಅವಾಗ ಯಾವಾಗಲೂ ಬಾವಿಗೆ ನೀರು ಹಳದಾಗು ಕೆರೆಗೂ ಎಲ್ಲ ಸಾಕಷ್ಟು ನೀರು ಇರೋದ? ಸಾಕಷ್ಟು ನೀರು. ನೀನು ಬೇಸಿಗೆನ ಬೇಡ ಮಳೆಗಾಲನ ಬೇಡ, ಯಾವಾಗಲೂ ನೀರು ಇರೋವು ಹಳದಾಗ. ಇತ್ತೀಚೆಗೆ ಯಾಕೆ ಮಳೆ ಕಡಿಮೆ ಆಯಿತು ಅನಿಸುತ್ತೆ? ಏನೋ ಸ್ವಾಮಿ ನನಗೇನು ಗೊತ್ತಾಗಬೇಕು, ಮಳೆ ಯಾಕೆ ಕಡಿಮೆ ಆಗಿಬಿಡ್ತು. ಈ ಜನಗಳು ವಾತಾವರಣಕ್ಕೆ ಮರ ಗಿಡ ಎಲ್ಲ ಬತ್ತೋಗ ಪರಿಸ್ಥಿತಿ ಆಯಿತು, ಏನು ಮಾಡೋಕ್ಕಾಗಲ್ಲ. ಮರ ಮಂಡಿ ಎಲ್ಲ ಕಡಿದ್ರು ಜನಗಳು, ಅದ್ರಾಗ ಈ ಬೋರ್ಗಳಾಕಿ ನೀ ಒಳಕ್ಕೆ ಹೋಗಿಬಿಡ್ತು ಆ ಜಲ ಅಂಬತ್ತು, ಮರಗಳೆಲ್ಲ ಬತ್ತೋಗ್ಬಿಟ್ಟು ಎಲ್ಲದಲ್ಲೇ ಒಣಗೋಗೋದು, ಹಿಂಗೆಲ್ಲ ಆಗಿ ಹೋಗ್ದು ಸ್ವಾಮಿ. ಈಗ ಮೊದಲೆಲ್ಲ ಬೆದ್ಲು ಬೆಳೆ ತೆಗಿತಿದ್ರಿ, ಈಗ ನೀರಾವರಿ ಮಾಡಿ ಎಷ್ಟು ವರ್ಷ ಆಯ್ತು? ನೀರಾವರಿ ಮಾಡಿ ಇಲ್ಲಿಗೆ ಬಾವಿ ಇತ್ತು ಮೊದ್ಲು, ಇತ್ತಾಗ ಬೋರ್ ಹಾಕ್ಸಿದ್ದು. ಬಾವಿ ಇತ್ತು, ಬಾವಿ ಇತ್ತು. ಅವಾಗೆಲ್ಲ ಕಪ್ಲೆ ಹೊಡಿತಿದ್ರ ನೀರು? ಕಪ್ಲೆ ಕಪ್ಲೆ ಹೊಡಿತಿದ್ದು. ಕರೆಂಟ್ ಏನು ಇರಲಿಲ್ಲ? ಇರಲಿಲ್ಲ ಸರ್. ಇತ್ತೀಚೆಗೆ ನಮಗೆ ಬುದ್ಧಿ ಬಂದಾಗ ಬಂದದ್ದು ಕರೆಂಟ್. ನಮಗೆ ಆಲೆ ಬೇಸಾಯ ಮಾಡಬೇಕಾದ್ರೆ ಆವಾಗ ಬಂದದ್ದು ಕರೆಂಟ್ ಬಂದದ್ದು. ದುರ್ಗಕ್ಕೆಲ್ಲ ಕರೆಂಟ್ ಬರ್ತದೆ ಅಂತ ಹೇಳೋರು ಯಾರೋ ಒಬ್ಬ ಯಜಮಾನಿ ಒಬ್ಬ ಬಜ್ಜಿ ಏನು ನೆಲದ ಮೇಲೆ ಇರ್ಬೇಕಾಣ್ತವಂತೆ ಕರೆಂಟ್ ಬರ್ತದಂತೆ ಹೇಳೋರು, ಅದನ್ನ ನಾವು ಕೇಳ್ತಿದ್ವಿ ಅಷ್ಟೇ. ಈಗ ಬಾವಿಗಳಿಂದ ನೀರು ಕಪ್ಲೆ ಹೊಡೆದು ಏನೇನು ಬೆಳೆಗಳು ಬೆಳೀತಿದ್ರಿ? ಜೋಳ ರಾಗಿ ಸಜ್ಜೆ ಇವೆಲ್ಲ ಬೆಳೀತಿದ್ವಿ, ಮೆಣಸಿನ ಗಿಡ ಮೆಣಸಿನಕಾಯಿ ಎಲ್ಲ ಬೆಳೀತಿದ್ವಿ ಸರ್. ಎಲ್ಲ ಮನೆಗೆ ಉಪಯೋಗಿಸ್ತಿದ್ರೆ ಏನಾದ್ರು ಮಾರಾಟ ಮಾಡ್ತಿದ್ರು? ಏನೋ ಉಳಿದ ಮಾರಾಟ ಮಾಡ್ತಿದ್ವಿ, ಉಳಿದದ್ದು ಮನೆಗೆ ಮನೆಗಾಗಿ ಏನೇನು ಅಷ್ಟು ಇಷ್ಟು ಉಳಿದ್ರೆ ಮಾರಾಟ ಮಾಡ್ಬೋದು ಮನೆಗೆ ಆದ್ರೆ ಮನೆಗೆ. ಮೊದಲೆಲ್ಲ ಇವು ಪಾತ್ರೆ ಅವೆಲ್ಲ ಇದ್ವಾ ಸ್ವಾರೆ ಎಲ್ಲ ಅಡಿಗೆ ಎಲ್ಲ ಮಾಡ್ತಾರೆ? ಸ್ವಾರೆಗ ಮಾಡ್ತಿದ್ವಿ ಸ್ವಾಮಿ. ಈಗಿನ ರುಚಿನೂ ಇಲ್ಲ, ಆಗಿನ ಸ್ವಾರೆಗಳ ರುಚಿ ಈಗ ಬರಲ್ಲ ಬರಲ್ಲ. ಬೋರ್ ಹಾಕ್ಸಿ ಎಷ್ಟು ವರ್ಷ ಆಯ್ತಾಗಿದ್ರೆ? ಒಂದು 25-30 ವರ್ಷ ಆಗುತ್ತೆ. ಬೋರ್ ಹಾಕ್ಸಿದ ಮೇಲೆ ಏನೇನು ಬೆಳೆಗಳು ಬೆಳೀತಿದ್ರಿ? ಬೋರ್ ಹಾಕ್ಸಿದ ಮೇಲೆ ಶೇಂಗಾ ಇಟ್ಟಿವಿ, ಗದ್ದೆ ಹೊಡೆದ್ವಿ, ಹೈಬ್ರಿಡ್ ಜೋಳ ಮೆಕ್ಕೆಜೋಳ ಈಗ ರಾಗಿ ಎಲ್ಲ ಬದನೆ ಗಿಡ ಯಾಕಂದ್ರೆ ತರಕಾರಿ ಟಮಾಟೆ ಯಾತದ ಹಚ್ಚಿಂಡು ಮಾಡ್ಕೊಂತಾರೆ ಈಗ ಹುಡುಗರು. ಪರವಲ್ಲ, ಚೆನ್ನಾಗಿ ಲಾಭ ಬರ್ತಾಯ್ತಾ? ಏನು ಬರ್ತೈತೆ ಅದ್ರಾಗ, ಈಗ ಇಷ್ಟು ದಿವಸ ಇತ್ತು, ಮೊನ್ನೆ ತಟ್ಟಿ ಆಲೆ ಹಿಳಾಮ್ರ ಆಗಿಬಿಡ್ತು. ಯಾತದಿಲ್ಲ ಇವಾಗ, ಎರಡೆರಡು ಮೂರು ಮೂರು ಹಾಕಿದ್ರೆ ಟಮಾಟೆ ಹಾಕಿದರೆ ಅದನ್ನ ಬಿಡಿಸೋದಿಕ್ಕಿಲ್ಲ. ಇಲ್ಲೇ ಐತೆ ನಮ್ಮಾರ್ದೆ, ಮೂರು ಎಕರೆ ಹಾಕಿದರೆ ಅದನ್ನ ಬಿಡಿಸ್ಕೊಂಡು ಸುಮ್ಮನೆ ಗಿಡ ಮನೆಗೆ ಬಿಟ್ಟತೆ. ಅದನ್ನ ಒಂದು ಬೀಡು ಬಿಡಿಸಿದೆ, ಎರಡು ಲೋಡ್ ಹೊಡಿತಾವೆ. ಅದನ್ನೇನು ಮಾಡಬೇಕೀಗ? ರೇಟ್ ಇಲ್ಲ, 10 ರೂಪಾಯಿ ಕೆಜಿ. ಅವ್ರೇನು ಮಾಡ್ಬೇಕು, ವಿಷ ಕುಡ್ದಂಗೆ ಆಗೈತೆ. ಈಗ ಒಂದು ತಿಂಗಳ ಮುಂಚೆ ಎಲ್ಲ 60-70 ರೂಪಾಯಿ ಕೆಜಿ ಇತ್ತಲ್ಲ, ಅವಾಗೇನು ಬಂದ್ರಲ್ಲ ಬೆಳೆ? ಅವಾಗ ಬಂದಿತ್ತು, ಒಂದು ಅವ್ರದ್ದೇ ಮೊದಲು ಬೀಡು ಬಂದಿತ್ತು ಅವಾಗ. ಚೆನ್ನಾಗಿ ದುಡ್ಡು ಆಯ್ತಾ? ಚೆನ್ನಾಗಾಗಿತ್ತು ಅವ್ರದ್ದು. ನೀವೀಗ ಬೋರ್ ಹಾಕ್ಸ್ಮೇಲೆ ಅಡಿಕೆ ತೆಂಗು ಇಂಥ ಬೆಳಿಬೇಕಂತ ಅನ್ನಿಸ್ಲಿಲ್ಲ? ಯಾರಿಗೂ ಇಲ್ಲ ಸರ್, ಇಲ್ಲಿ ಎಲ್ಲೆಲ್ಲೇ ನಮ್ಮ ಗಡ್ಡೆಗೇನೆ ಅಡಿಕೆ ತೆಂಗು ಎಂಬ ಸುದ್ದಿನೇ ಇಲ್ಲ. ಯಾಕೆ ಬೆಳೆಯಲ್ಲ? ಯಾಕೆಲ್ಲ, ನಮ್ಮ ನೆಲಗಳು ಅಂಥ ನೆಲಗಳಲ್ಲ. ನೀರಿನ ಸೌಲಭ್ಯ ಕಡಿಮೆ, ಗಿಡ ಹಾಕಿದ್ರೆ ತಡೆಯೋದಿಲ್ಲ, ಅಡಿಕೆ ಗಿಡ ತಡೆಯಲ್ಲ. ಒಂದು ವರ್ಷ ಎಲ್ಲನ ಕೈ ಕೊಡ್ತಾ ಅಂದರೆ ತಡೆಯಲ್ಲ. ಈ ಯಾವಕ್ಕೆ ಅದನ್ನ ಇಲ್ಲದೊಂದು ಪಾಟ್ ಬೀಳೋದಕ್ಕಿಂತ ಸುಮ್ಮನಾಗಿ ಬಿಟ್ಟಿದ್ದಾರೆ. ಹಾಕಿ ಕೈ ಬಿಟ್ಟದ್ರೆ ಆಲೆ ಸುಮ್ಮನಾಗಿದ್ದಾರೆ ಅಷ್ಟೇ. ನೀವೆಲ್ಲ ಜಮೀನು ಸುತ್ತ ಈ ಹುಣಸೆ ಗಿಡ ಅಂತವೆಲ್ಲ ಹಾಕಲ್ಲ? ಬೇವು ಹುಣಸೆ ಅಂತವೆಲ್ಲ ಹಾಕಿಲ್ಲ ಸರ್. ನಾವು ಹಾಕ್ಬೇಕು, ಯಾವನ್ನ ಕೊಟ್ಟರೆ ಹಾಕ್ತಾರೆ, ಹಾಕಿಲ್ಲ. ಅಲ್ಲ, ಮೊದಲೇನು ಬೆಳೆಸಿರಲ್ಲ ನೀವು? ನಾವು ಬೆಳೆಸಿರ್ಲಿಲ್ಲ. ಯಾರೋ ಒಂದು ಯಾರೋ ಹಿಂದೆ ಅವನ್ನ ಹಿಂಗೆ ಗಿಡ ಗಂಡದಾಗ ಹುಟ್ಟಿದಾವು, ಬೆಳ್ಕೊಂಡಿದಾವೆ ಅಷ್ಟೇ, ಬಿಟ್ಟು ಉದ್ದೇಶವಾಗಿ ಹಾಕಿಲ್ಲ. ಮತ್ತೆ ಈ ಕುರಿ ಮೇಕೆ ಏನಾದ್ರೂ ಸಾಕಾಣಿಕೆ ಮಾಡಿದ್ರ? ಸಾಕಾಣಿಕೆ ಮಾಡಿದ್ರಲ್ಲ, ಮಾಡಿದಾರಲ್ಲ, ಊರಾಗ ಮಸ್ತ್ ಸಾಕಿದ್ದಾರೆ. ನೀವು? ನಾವು ಸಾಕಿರ್ಲಿಲ್ಲ ಸರ್. ನಾನು ಮೊದಲು ಮೇಕೆ ಸಾಕೊಂಡಿದ್ವಿ, ಮಾರಿದ್ವಿ, ನೋಡೋರೆಲ್ಲದಕ್ಕೆ ಏನು ಮಾಡೋಕ್ಕಾಗಲ್ಲ. ಎಷ್ಟು ಮೇಕೆ ಸಾಕಿದ್ರಿ? ಒಂದು 50 ಸರ್. 50 ಮಾರಿಬಿಟ್ಟು ನಾನು ಎತ್ತು ಈ ಬೆಲ್ಲ ಬೇಸಾಯ ಅವನ್ನ ಎಲ್ಲಿ ನೋಡ್ಕೊಂಬಾರ, ಹುಡುಗರು ಸಣ್ಣವು ಮಾರಿವಿ. ಈ ಕುರಿ ಸಾಕಾಣಿಕೆ ಮಾಡೋದು ಲಾಭದಾಯಕನ, ಮೇಕೆ ಸಾಕಾಣಿಕೆ ಮಾಡೋದು ಲಾಭದಾಯಕನ? ಯಾವ್ದು ಮಾಡಿದ್ರು ಲಾಭನೇ, ಅಂದ್ರೆ ಅವನ್ನ ಶ್ರದ್ಧೆ ವಹಿಸಿ ಸಾಕ್ಬೇಕು ಅಷ್ಟೇ. ಮೇಕೆನ್ ಲಾಸ್ ಇಲ್ಲ, ಕುರಿ ಲಾಸ್ ಇಲ್ಲ. ಅದರಿಂದ ಎಲ್ಲ ಈಗ ಸದ್ಯ ಏನು ಮಾಡ್ತೀವಿ, ಸಾಕಾರ ಬೇಕು. ಈಗ ಟೊಮೆಟೊ ಬೆಳೆದ್ರು 10 ರೂಪಾಯಿ ಕೆಜಿ ಆಯಿತು, ಈರುಳ್ಳಿ ಬೆಳೆದ್ರು ಎಲ್ಲ ಲಾಸ್ ಆಯಿತು, ಶೇಂಗಾ ಲಾಸ್ ಆಯಿತು, ಹಂಗಾಗ್ಬಿಟ್ಟು ಈ ಕುರಿ ಮೇಕೆ ಸಾಕಾಣಿಕೆ ಮಾಡೋದೆ ಒಳ್ಳೆ ಅನುಕೂಲ ಅಂತೀರ ರೈತರಿಗೆ? ಅದೇ ಅನುಕೂಲ ಸ, ಅದೇ ಅನುಕೂಲ. ಈ ರೈತರು ಕೆಲಸ ಮಾಡೋದು ಕೈ ಬಿಟ್ಟದಾರ ಅಲ್ಲಿ. ಅವನ್ನ 20-30 ಮರಿಗೆ ಸಾಕಿ ಲಕ್ಷಾನ್ ಗಟ್ಟಲೆ ತಗೊಂಡದಾರೆ, ಅದಕ್ಕೆ ನಿಂತ್ಕೊಂಡದಾರೆ ಅಲ್ಲಿ ಜನ. ಇಲ್ಲೆಲ್ಲಿ ಈ ಕುರಿ ಮೇಕೆದೇನೆ ಅದನ್ನೇ ಉತ್ತಮ. ಮತ್ತೆ ಇಷ್ಟೊಂದು ಆದಾಯ ಐತಲ್ಲ, ಯಾಕೆ ನೀವು ಸಾಕಾಣಿಕೆ ಮಾಡಬಾರ್ದು? ಯಾರು ನಾವೇ, ಎಲ್ಲಿ ಜನ ಇಲ್ಲದ ಮೇಲೆ ಎಲ್ಲಿ ಮಾಡ್ತೀರಿ ಸರ್? ಮಕ್ಕಳು ಮಕ್ಕಳಾದರೆ ಅವ್ರವ್ರ ಬಾಡಿಗೆ, ಈಗ ನೀರಾವರಿ ಐತೆ, ಅವ್ರವ್ರ ಬದುಕು ಅವ್ರ ಮಾಡ್ಕೊತಾರೆ, ಬೇರೆ ಆಗಿದ್ದಾರೆ ಅವ್ರ ಕುಟುಂಬ, ಅವರು ಮಕ್ಕಳು ಬರೀ ಅವ್ರದ್ದು ಬೇರೆ ಮಾಡ್ಕೊತಾರೆ, ಹುಡುಗರಿದ್ರೆ ಸ್ಕೂಲಿಗೆ ಕಳಿಸ್ಕೊಂತಾರೆ. ನಾನೇನು ಮಾಡೋಕ್ಕಾಗತ್ತೆ? ಅವರಿಗೆಲ್ಲ ಜಮೀನು ಕೊಟ್ಟು ಬಿಟ್ಟೆ ಕುಂತ್ಕೊಂಡು ಅವರೇ ಅವ್ರ ಇಟ್ಟು ಮುಂದೆ ಕೊಟ್ಟರು ಉಂಡೆ. ಮೊದಲೆಲ್ಲ ನಾವು ಇಷ್ಟು ಚೆನ್ನಾಗಿ ಮಾಡ್ತಿದ್ದೇವಪ್ಪ ಹಂಗೆ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲ ಕೇಳ್ತಾರ? ಕೇಳ್ತಾರೆ ಸರ್, ಮಾಡ್ಕೊಂಡು ಹೋಗ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ನಮ್ಮನೇನು 3 ಇದ್ರೂ 3 ಮಾಡ್ತಾರೆ. ಈಗ ನೋಡಿದ್ರೆಲ್ಲ ನಿಮ್ಮಷ್ಟು ಕಷ್ಟಪಟ್ಟು ಮಾಡಲ್ಲ ಕೃಷಿನ. ಎಲ್ಲ ಯಾಕಂತೀರ? ಯಾಕಂತೀರ ಅಂತಂದ್ರೆ ಅವ್ರು ನಮ್ಮಂಗೆ ಕೇಳಬೇಕಲ್ಲ, ನಮ್ಮ ಮಾತು ಕೇಳೋದಿಲ್ಲ. ಅಲ್ಲಿ ಹಿಂದಿದ್ರು ನಮ್ಮ ಅಪ್ಪಗಳು ಹೇಳಿದ್ರೆ ನಾವು ಹಿಂಗೆ ದಾಟಿ ಹೋಗ್ತಿದ್ದಿಲ್ಲ. ಅವ್ರು ಹೇಳ್ದಂಗೆ ಕೇಳಬೇಕು, ಏ ಬಾರ ಅಂದ್ರೆ ಬರಬೇಕು, ನಿಂತ್ಕಂದ್ರೆ ನಿಂತ್ಕೋಬೇಕು, ಇಂದು ಮಾಡಂದ್ರೆ ಮಾಡಬೇಕು, ಹಿಂಗೆ ಮಾಡ್ತಿದ್ವಿ. ಈಗಿನಾರ ಹೋಗಪ್ಪ ನೀನು ಯಾತದ್ದು ಮಾಡಿದೀಯ ಅಂತಾರೆ, ಕೇಳಬೇಕಲ್ಲ. ಅದೇನೇ ಮಾಡಿ ಅಂಬುದು ಸುಮ್ಮನೆ ಆಗೋದು. ಮತ್ತೆ ಮಕ್ಕಳಿಗೆ ಏನಾದರೂ ಸಂಪಾದನೆ ಮಾಡಿದ್ರೆ, ಇಷ್ಟು ವರ್ಷ ಕೃಷಿ ಬದುಕು ಮಾಡಿದ್ರಲ್ಲ, ಏನು ಮಾಡಿದ್ದಾರೆ? ನಾನು ಸಾಲ ಮಾಡಲಿಲ್ಲ, ಸಾಟ್ರ್ ಮಾಡಲಿಲ್ಲ, ಇದ್ದಿದ್ದೆ ಅವರು ಮಾಡ್ಕೊಂಡು ತಿಂತಾರೆ, ಬದುಕು ಕೊಟ್ಟು ಬಿಟ್ಟದ್ವಿ. ನೀರದವ ಮಾಡ್ಕೊಂಡು ತಿನ್ರಪ್ಪ, ನಾನು ಇನ್ನೇನು ಸಹಕಾರ ಮಾಡಿಕೊಡೋಣಪ್ಪ ಇದ್ದಿದ್ದೆ. ಇಷ್ಟು ವರ್ಷ ಒಂದು ಕೃಷಿ ಮಾಡಿದ್ರಲ್ಲ, ನೆಮ್ಮದಿ ಅನಿಸುತ್ತಾ ಜೀವನ? ನಮಗೇನೆ ನಂಬಿದ್ದಾನೆ ಸರ್, ನನಗಿದ್ದಿದ್ರಾಗ ನನ್ನ ಮಕ್ಕಳಿಗೂ ನನಗೆ ನಂಬಿದಾಗ ಇದ್ದೀವಿ. ಊರಿನ ಪರಿಸ್ಥಿತಿ ಇದ್ದವನೇ ನನ್ನ ಮಕ್ಕಳಿಗೂ ನನಗೂ ನಂಬಿದಾಗ ಇದ್ದೀವಿ. ಇನ್ನು ಯಾತ ಬೇರೆ ಬೇರೆ ಬೆಳೆಗಳು ಬೆಳಿಬೇಕು ಅಂತ ಏನನ್ನಾದ್ರೂ ಆಸಕ್ತಿ ಐತಾ? ಏನು ಸರ್, ಅವ್ರದ್ದು ನಂದು ಆಲೆ ಪೂರೈಸೈತೆ, ಕ್ಲೋಸ್. ಆಸಕ್ತಿ ಇದ್ದರೆ ಅವರಿಗೆ ಮಕ್ಕಳಿಗಿರ್ಬೇಕು, ಅದು ಬೆಳಿಬೇಕು ಇದು ಬೆಳಿಬೇಕಮ್ಮ, ನನಗೇನೈತೆ, ನಂದು ಪೂರೈಸುತ್ತೆ ಆಲೆ. ಇವಾಗಲೂ ಜಮೀನು ಕಡೆ ಎಲ್ಲ ಹೋಗ್ತಾ ಇರ್ತೀರ ಪ್ರತಿ ದಿವಸ? ಹೋಗ್ತೀನಿ, ಹೋದ್ರೆ ಕಾಲು ನೋವಲ್ಲ, ಏನಾನ ಬೈಕ್ನಾಗ ತಗೊಂಡು ಹೋಗಿ ಬಿಟ್ಟರೆ ಅದು ಅಡ್ಡಾಡೋದು ಬರೋದು. ಏನು ಕೆಲಸ ಮಾಡ್ತೀರ ಜಮೀನಲ್ಲಿ? ಏನಿಲ್ಲ, ಬೇಸಾಯ ವ್ಯವಸಾಯ. ಈಗ ರಾಗಿ ಹಾಕಿದ್ದಾರೆ, ಕಳೆ ತೆಗಿತಾರೆ, ಏನಪ್ಪ ಅಲ್ಲಿಂದ ಮತ್ತೆ ಈ ಯಥದ ಹೂವು ಹಾಕ್ಯಾಡ್ರೆ ಅದನ್ನೆಲ್ಲ ಕಳೆ ಪಳೆ ತಗೊಂತಾರೆ. ಒಂದಿಷ್ಟು ಬದನೆಕಾಯಿ ಹಾಕ್ಯಾಡ್ರೆ ಬದನೆ ಗಿಡ ಅದು ಕಳೆ ತೆಗಿತಾರೆ. ಯಥದ ಹಾಕ್ಯಂದ್ರೆ ಅವ್ರಿಗೆ ಒಟ್ಟು ದೇವನಕ್ಕೆ ಈಗ ಸೊಪ್ಪು ಸದು ಯಾತದ ಅದೆಲ್ಲ ನೋಡ್ಕೊಂಡ್ ಬರ್ತಾರ ಪ್ರತಿ ದಿವಸ ಹೋಗಿ? ಹ್ಮ್, ಇವಾಗ ಹೊಲ್ದಾಗ ಅದಾರೆ ಎಲ್ಲ. ಅಲ್ಲ ನೀವು ಹೋಗ್ತಿರ್ತೀರ? ನಾ ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ಏನಲ್ಲ, ಈ ಹುಡುಗ್ರೇನ ನಮ್ಮ ಖಾಲಿ ಇದ್ರೆ ನಾನು ಬರ್ತೀನಿ ನಡೀರಿ ಅಲ್ಲಿಗೆ ಬಿಟ್ಟರೆ ಹೊಲ್ದಕ್ಕಾದ್ರೆ ಬಿಡ್ತಾರೆ ಅಷ್ಟೇ. ಏನ್ ಸುಮ್ನೆ ಮನೆ ಹತ್ರ ಕುತ್ಕೊಂಡಿರ್ಬೇಕು ಅನ್ಸಲ್ಲ ಇವಾಗಲೂ ನಿಮಗೆ? ಹಂಗೆ ಹೋಗಿ ಬರ್ಬೇಕು ಸಮಾಧಾನ. ಹ್ಮ್, ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ ಮೂವರು, ಮೂರು ಗಂಡು ಮೂರು ಹೆಣ್ಣು. ಮತ್ತೆ ಗಂಡು ಮಕ್ಕಳು ಎಲ್ಲ ಈಗ ಕೃಷಿ ಬದುಕು ಮಾಡ್ತಾದಾರ? ಹ್ಮ್, ಎಲ್ಲ ಕಲಿಸ್ಕೊಟ್ಟಿದ್ರ? ಹ್ಮ್, ಎಲ್ಲ ಮಾಡ್ತಾರೆ. ಓದ್ಲೆ ಓದಿಲ್ಲ ಸಹ, ಅದ ಬಂದ ಎಸ್ ಎಲ್ ಸಿ ವರೆಗೂ ಓದಿದಾರೆ, ಇಲ್ಲ ಅಂತಲ್ಲ ಓದಿದಾರೆ. ಮುಂದಕ್ಕೆ ಯಾಕೆ ಓದಿಸ್ಲಿಲ್ಲ? ಏನು ಓದ್ತಾರೆ, ಓದ್ಬೇಕಲ್ಲ ಅವರು. ಅಲ್ಲೇ ಯಾವಾಗ ಬಂದ್ಕೊಂಡ್ರ ಓದೋದು ಕೈ ಬಿಡ್ತಾರೆ. ನನಗೆ ಬೊಗ್ಗಲಿಲ್ಲ, ಮತ್ತೇನು ಮಾಡೋಕ್ಕಾಗತ್ತೆ? ಹೆಣ್ಣು ಹುಡುಗರು ಓದ್ತಾವೆ ನೋಡು, ಸಣ್ಣರಿಗೆ ಮೂವರು, ಗಂಡು ಹುಡುಗರು ಸಣ್ಣನಿಗೆ, ದೊಡ್ಡ ಅಪ್ಪಗೆ ಮೂರು ಹೆಣ್ಣು ಒಂದೇ ಗಂಡು, ಹಿಂಗೆಲ್ಲ ಇದ್ದಾರೆ ಸರ್. ಅಜ್ಜಿ ಆಯ್ತಾ? ಅಜ್ಜಿ ಮನೆ ತೀರಿ ಹೋಯ್ತು ಸರ್. ನೀವು ಒಬ್ರೆ ಆಗ್ಬಿಟ್ರಿ? ಹ್ಞೂ, ನಾನು ಒಬ್ಬನೇ. ಬೇಜಾರು ಅನ್ನಿಸ್ತತ? ಏನು ಮತ್ತೆ ಇದ್ದವೆ, ಇನ್ನೇನು ಬರಂಗೈತೆ. ದಿವಸ ದಿವಸಕ್ಕೆ ಮರಸ್ತಾನ ಪರಮಾತ್ಮ. ಹೌದಾ? ಹಾಗೆ ಒಟ್ಟು ನಿಮ್ದಾಗೈದ್ರ ಈಗ ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇತ್ತ ಜೀವನ ಎಲ್ಲ? ಸಮಾಧಾನ. ಮಕ್ಕಳೆಲ್ಲ ಚೆನ್ನಾಗಿ ನೋಡ್ಕೊಂತಾರ? ನೋಡ್ಕೊಂತಾರ ಸರ್. ಊಟಕ್ಕೂ ಬಟ್ಟಿಗೆ ಸಮಸ್ಯೆ? ನಮ್ಮ ಅಪ್ಪಗಳು ನೋಡ್ಕೊಂತಾರೆ. ಯಾರೇ ಬರಲಿ, ಮೊದಲು ಫಸ್ಟ್ ಅಪ್ಪ ಊಟ ಮಾಡಿದೇನಪ್ಪ ಅಂತ ಬರ್ತಾರೆ ಮನೆಗೆ. ಅದೇ ಸಾಕು ನನಗೆ. ಎಲ್ಲಾದರೂ ನಾನು ಬಂದುಬಿಟ್ಟು ಎಲ್ಲಾದರೂ ಆ ಮನೆಗಾದ್ರೂ ಕರೆದಿಟ್ಟಿಗೆ ಅಲ್ಲಿಗೆ ಒಂದು, ಇಲ್ಲಿ ಕರೆದ್ರೆ ಇಲ್ಲ, ಅಲ್ಲಿ ಕರೆದ್ರೆ ಅಲ್ಲಿ ಒಂದಿಟ್ಟು ಎಲ್ಲನ ಒಂದು ತಗೊಂಡ್ಬಿಟ್ರೆ ಉಂಡದಿನಪ್ಪ ಸಾಕು ಇಷ್ಟೇ. ಭಾಳ ಸಂತೋಷ ರಾಯಣ್ಣರೇ. ಇದುವರೆಗೂ ನಿಮ್ಮ ಈ ಕೃಷಿ ಬದುಕಿನ ಅನುಭವಗಳು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳು ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಭತ್ತಯ್ಯನಹಟ್ಟಿಯ ಕೃಷಿಕ ರಾಯಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬದ್ಧತೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ. ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡ್? ಹೌದ್ ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರು 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಹಾ, ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700-01-4242, 8700-01-4242. ರೈತ ಬಾಂಧವರೇ, ಈಗ ಕೇಳಿ ಅಡಿಕೆ ಕೃಷಿ ಮೌಲ್ಯವರ್ಧನೆ ಹಾಗೂ ಮಾರಾಟ ಕುರಿತು ದಾವಣಗೆರೆ ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಷಯ ತಜ್ಞರಾದ ಡಾ ಎಂಜಿ ಬಸವನಗೌಡ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನಮ್ಮ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಅಡಿಕೆ ಇದೆಯೋ ಈ ಅಡಿಕೆ ಬೆಳೆಗಾರರಿಗೆ ಸಾಕಷ್ಟು ಒಂದು ಸಂತೋಷದ ವಿಷಯ ಅಂದರೆ ಅಡಿಕೆ ಬೆಲೆ ಸಾಕಷ್ಟು ಜಾಸ್ತಿ ಆಗಿದೆ, ಒಳ್ಳೆ ಬೆಲೆ ಸಿಗ್ತಾ ಇದೆ. ಇವತ್ತು ಈ ಅಡಿಕೆ ಬೆಲೆ ಹೆಚ್ಚಾಗಲಿ ಏನು ಕಾರಣ ಮತ್ತು ಅಡಿಕೆಯಲ್ಲಿ ಏನೇನು ಒಂದು ಬೇರೆ ಬೇರೆ ಕ್ರಮಗಳನ್ನು ಅನುಸರಿಸ್ಬೋದು ಈಗ ಈಗಿನ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಷಯ ತಜ್ಞರಾದಂಥ ಎಂ ಜಿ ಬಸನಗೌಡ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ದೀವಿ, ಆಮೇಲೆ ಪತ್ರಿಕೆಗಳಲ್ಲೆಲ್ಲ ಓದಿದ್ದೀವಿ, ಅಡಿಕೆಗೆ ಸಾಕಷ್ಟು ಬೆಲೆ ಜಾಸ್ತಿ ಆಗಿದೆ, ಒಳ್ಳೆ ಬೆಲೆ ಸಿಗ್ತಾ ಇದೆ ಅಂತ ನಾವು ಕೇಳಿದ್ದೀವಿ. ಅಂದರೆ ಕೆಲವೆಲ್ಲ ಹೆಡ್ಲೈನ್ ಕೊಟ್ಟು ಹೇಳಿರ್ತಾರೆ ಅಡಿಕೆ ಬೆಲೆ ಗಗನಕ್ಕೆ ಹೀಗೆ ಅಂತಂತೇಳಿ. ಈ ಅಡಿಕೆ ಬೆಲೆ ಹೆಚ್ಚಾಗಲು ಏನೇನು ಕಾರಣಗಳಿರ್ಬೋದು ಅಂತ ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು ತಿಂಗಳಿಂದ ಈಚೆಗೆ ಅಡಿಕೆ ಬೆಳೆಗಾರರ ಒಂದು ಮುಖದಲ್ಲಿ ಒಂದು ಸಂತಸವನ್ನು ನಾವು ಕಾಣ್ತಾ ಇದ್ದೀವಿ. ಕಾರಣ ಇಷ್ಟೇ, ಕಳೆದ 8 ವರ್ಷಗಳ ಹಿಂದೆ ಬಂದಂಥ ಒಂದು ಏನು ಅಡಿಕೆ ಬೆಲೆ ಇತ್ತು, ಆ ಬೆಲೆ ಮತ್ತೆ ರೈತರಿಗೆ ಸಿಗ್ತಾ ಇದೆ, ರೈತರಿಗೆ ಹೆಚ್ಚಿನ ಒಂದು ಆದಾಯವನ್ನು ತಂದುಕೊಡ್ತಾ ಇದೆ ಅಂತೇಳಿ ಇದು ಪ್ರಮುಖವಾದಂಥ ಒಂದು ಕಾರಣ. ಹಾಗೆ ಈ ವರ್ಷ, ಅದು 2 ವರ್ಷ ಕೋವಿಡ್ ಪರಿಸ್ಥಿತಿ ಇದ್ರೂ ಸಹ, ಈ ಸಂದರ್ಭದಲ್ಲಿ ದಿಢೀರನೆ ಅಡಿಕೆ ಬೆಳೆಯ ಒಂದು ಬೆಲೆಯ ಹೆರೆ ಹೆಚ್ಚಾಗಲಿಕ್ಕೆ ಕಾರಣಗಳೇನು ಅಂತೇಳಿ ರೈತರು ಈಗಲೂ ಸಹ ಅವರಿಗೆ ಮಾಹಿತಿ ಇಲ್ಲ, ಪ್ರಶ್ನೆ ಹೆಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಒಟ್ಟು ಉತ್ಪಾದನೆಯ ಒಂದು ಅಡಿಕೆ ಒಂದು ಏನಿದೆ ಅದರಲ್ಲಿ ಬಹಳಷ್ಟು ಸಿಂಹಪಾಲು ನಮಗೆ ಗುಟ್ಕಾ ತಯಾರಿಕೆಗೆ ಹೋಗ್ತಾ ಇದೆ. ಪ್ರತಿ ವರ್ಷವೂ ಸಹ ನಮಗೆ ಬಳಕೆದಾರರ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆಯಪ್ಪ ಅಂತಂದರೆ ಅಡಿಕೆ ಬೆಲೆಗೆ ಇನ್ನೂ ಹೆಚ್ಚಿನ ಒಂದು ಬೇಡಿಕೆ ಬರ್ತಾ ಇದೆ, ಅದು ಬೆಲೆ ಹೆಚ್ಚಾಗಲಿಕ್ಕೆ ಬಹಳ ಪ್ರಮುಖವಾದಂಥ ಒಂದು ಕಾರಣ. ಎರಡನೇದೇನಪ್ಪ ಅಂತೇಳಿದರೆ ಕೋವಿಡ್ ಕಾರಣದಿಂದ ಸರ್ಕಾರದ ನಿಯಮಗಳಿಂದ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ತಕ್ಕಂಥ ಒಂದು ಸಂದರ್ಭ ಸ್ವಲ್ಪ ಕಡಿಮೆ ಆಯಿತು. ಜೊತೆಗೆ ಆಮದು ಸುಂಕವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಮಾಡಿದ್ರಿಂದ ಅತಿ ಕಡಿಮೆ ಅವಕ ನಮ್ಮ ಒಂದು ಈ ಒಂದು ಭಾರತ ದೇಶಕ್ಕೆ ಆಮದಾಗಿದ್ದರಿಂದ ಸ್ಥಳೀಯವಾಗಿ ನಾವು ಬೆಳೀತಾ ಇರತಕ್ಕಂಥ ಅಡಿಕೆ ಬೆಳೆಗೆ ಹೆಚ್ಚಿಗೆ ರೇಟ್ ಬರಲಿಕ್ಕೆ ಅದು ಒಂದು ಪ್ರಮುಖವಾದ ಕಾರಣ ಆಯಿತು. ಇನ್ನು ಮೂರನೇ ಪ್ರಮುಖ ಕಾರಣ ಏನಪ್ಪ ಅಂತೇಳಿದ್ರೆ ಕಳೆದ 2 ವರ್ಷಗಳಲ್ಲಿ ಹೋಲಿಕೆ ಮಾಡಿದ್ರೆ ಸಾಕಷ್ಟು ಅಡಿಕೆ ತೋಟಗಳಲ್ಲಿ ರೋಗ ರುಜಿನಗಳ ಬಾಧೆ ಜಾಸ್ತಿ ಬಂತು. ಮಳೆ ಜಾಸ್ತಿಯಾಗಿ ಕೆಲವು ಮಲೆನಾಡಿನ ಪ್ರದೇಶಗಳಲ್ಲಿ ನಮಗೆ ಅತಿ ಹೆಚ್ಚು ಕೊಳೆ ರೋಗದ ಬಾಧೆ ಬಂದು ತೋಟಗಳು ನಶಿಸಿ ಹೋದವು. ಹಿಡಿಮುಂಡಿಗೆಯ ಒಂದು ಬಾಧೆಯಿಂದ ಸಾಕಷ್ಟು ತೋಟಗಳು ಹಾನಿಯಾದವು. ಹಾಗಾಗಿ ನಮಗೆ ಉತ್ಪಾದನೆಯಲ್ಲೂ ಸಹ ಕುಂಠಿತ ಆಯಿತು. ಆ ಉತ್ಪಾದನೆ ಕುಂಠಿತವಾಗಿದ್ದೂ ಸಹ ಒಂದು ಅಡಿಕೆ ಬೆಲೆಯ ಒಂದು ಬೆಲೆ ಹೆಚ್ಚಲಿಕ್ಕೆ ಕಾರಣ ಆಯಿತು ಅಂತ ಹೇಳಿ ನಾವು ಹೇಳ್ಬೋದು. ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 1 ತಿಂಗಳಿನಿಂದ ಸುಮಾರು 1,000 ರೈತರು ನಮಗೆ ಕರೆ ಮಾಡಿ ಕೇಳ್ತಾ ಇದ್ರು, ಏನಪ್ಪ ಅಂದರೆ ಸರ್ ಅಡಿಕೆ ಬೆಳೆ ಎಷ್ಟಕ್ಕೆ ನಿಲ್ಲುತ್ತೆ, ಈಗ ಅಡಿಕೆ ಬೆಳೆಗೆ ಈಗ ಭಾಳ ರೋಗ ಬಂದಿದೆ, ಈಗ ರೈತರಿಗೆ 1 ಗಿಡನೂ ಕಳ್ಕೊಳ್ಳೋಕೆ ಅವ್ರು ರೆಡಿ ಇಲ್ಲ ಅಂತ ಸಂದರ್ಭ ಈಗ ನಮ್ಮ ರೈತರಿಗೆ ಒದಗಿ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಭಾಳಷ್ಟು ಜನ ರೈತ ಬಾಂಧವರಿಗೆ ಈ ಒಂದು ಅಡಿಕೆ ಬೆಲೆಯ ಒಂದು ಅನಿಶ್ಚಿತತೆ ಅಂತ ಏನಿದೆ ಕರಿತೀವಿ ಅದು ಕಾಡ್ತಾ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಏನಪ್ಪ ಅಂತೇಳಿದ್ರೆ ಈಗ ಬಂದಿರತಕ್ಕಂಥ ಉತ್ತಮವಾದ ಬೆಲೆಗೆ ರೈತರು ತಮ್ಮ ಫಸಲನ್ನು ಮಾರಬೇಕು, ಮತ್ತೆ ಇನ್ನೂ ಇಟ್ಟು ಕಾಯ್ತೀನಿ ಅಂತ ಹೇಳಿದ್ರೆ ಅದು ಬಹಳ ಅಸಮಂಜಸ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಪ್ಪ ಅಂತೇಳಿದ್ರೆ ಇನ್ನೂ ಆಗುತ್ತೆ ಅಂತ ಕಾದು ಮತ್ತೆ ಮೂಲ ರೇಟಿಗೆ ಕೊಟ್ಟಿರತಕ್ಕಂಥದ್ದನ್ನು 8 ವರ್ಷದ ಕೆಳಗೆ ನಾವು ನೋಡಿದ್ದೇವೆ. ಹಾಗಾಗಿ ತಮ್ಮ ಉತ್ಪಾದನಾ ವೆಚ್ಚ ಎಷ್ಟಿದೆ ಆ ಉತ್ಪಾದನಾ ವೆಚ್ಚಕ್ಕಿಂತ ಈಗ ಮಾರಿದ್ರೆ ನನಗೆ ಲಾಭ ಬರುತ್ತೆ ಅಂತಕ್ಕಂಥ ಒಂದು ಮಾತು ನಮ್ಮ ರೈತರ ಬಾಯಲ್ಲಿ ಬಂದರೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಅಡಿಕೆಯನ್ನು ಮಾರ್ಬೋದಾಗಿದೆ. ಸರ್, ಅಡಿಕೆ ಒಂದಲ್ಲ ಯಾವುದೇ ಒಂದು ಬೆಳೆ ಫಸಲು ಬಂದಾಗ ಈಗ ಈರುಳ್ಳಿ ಇರ್ಬೋದು, ಈಗ ಟೊಮೆಟೊ ಇರ್ಬೋದು, ಇಂಥದ್ದು ಕೆಲವೊಂದು ಸಂದರ್ಭದಲ್ಲಿ ರೇಟ್ ಹೆಚ್ಚಾದಾಗ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಒಂದು ಬದಲಾವಣೆಗಳು ನೋಡ್ತೀವಿ. ಖರೀದಿದಾರರು ಉಟ್ಕೊತಾರೆ ಮತ್ತು ಇದರಿಂದ ಕೆಲವು ಸಂದರ್ಭದಲ್ಲಿ ರೈತರು ಮೋಸ ಆಗೋಂಥ ಚಾನ್ಸಸ್ ಭಾಳ ಇರುತ್ತೆ. ಅಡಿಕೆಯಲ್ಲಿ ಸಾಕಷ್ಟು ಒಂದು ಬೆಲೆ ಜಾಸ್ತಿ ಆಗಿರೋದ್ರಿಂದ ಈ ಥರ ಒಂದು ಅವಕಾಶಗಳು ಆಗ್ತಾ ಇದ್ದಾವೆ ಅಂತ ನನಗೆ ಅನಿಸ್ತಾ ಇದೆ. ಖಂಡಿತವಾಗು, ತಾವು ಹೇಳಿದಾಗೆ ಈಗ ಅಡಿಕೆ ಬೆಲೆ ಹೆಚ್ಚಾಗಿರೋದ್ರಿಂದ ಕೆಲವರು ಅದರಲ್ಲೂ ಒಳಸುರಿ ಮಾರಾಟಗಾರರಿದ್ದಾರೆ ಅಥವಾ ಕೆಲವು ಖಾಸಗಿ ಕಂಪನಿಗಳು ಏನು ಔಷಧಿ ಮಾರಾಟಗಾರರಿರ್ಬೋದು ಅಥವಾ ರಸಗೊಬ್ಬರ ಮಾರಾಟ ಇರ್ಬೋದು ಅಥವಾ ಪೋಷಕಾಂಶಗಳ ಮಾರಾಟ ಇರ್ಬೋದು, ಅನಧಿಕೃತ ಕಂಪನಿಗಳು ಅಂತ ಏನಿದಾವೆ ಅನಧಿಕೃತ ಕಂಪನಿಗಳು ಇವಾಗೂ ರೈತರ ಮನೆ ಬಾಗಿಲಿಗೆ ತಡಗ್ತಾ ಇದ್ದಾರೆ. ನಾನು ರೈತರಿಗೆ ಮಾಹಿತಿ ಹೇಳೋದಿಷ್ಟೇ, ಏನಪ್ಪ ಅಂತಂದರೆ ಕೃಷಿ ಇಲಾಖೆಯ ಒಂದು ಮಾರ್ಗದರ್ಶನದಲ್ಲಿ, ತೋಟಗಾರಿಕೆ ಇಲಾಖೆಯ ಒಂದು ಮಾರ್ಗದರ್ಶನದಲ್ಲಿ, ಕೃಷಿ ವಿಶ್ವವಿದ್ಯಾನಿಲಯಗಳ ಒಂದು ಶಿಫಾರಸಿನಂತೆ ಏನು ನಾವು ಪೋಷಕಾಂಶವನ್ನು ಶಿಫಾರಸು ಮಾಡ್ತೇವೆ ಅಥವಾ ಸಿಂಪರಣೆಯನ್ನು ಶಿಫಾರಸು ಮಾಡ್ತೇವೆ ಅಂತಹ ಕಡೆ ಅಂಥ ಒಂದು ಜಿನೈನ್ ಇರ್ತಕ್ಕಂಥ ಒಂದು ಸಂಸ್ಥೆಗಳಿಂದ ಮಾರ್ಗದರ್ಶನ ಪಡೆದು ತಾವು ಪೋಷಕಾಂಶಗಳನ್ನು ಮತ್ತು ಈ ಒಂದು ಔಷಧಿ ಸಿಂಪರಣೆಗಳನ್ನು ಮಾಡಬೇಕು. ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈಗ ನಾವು ಬೆಲೆ ಜಾಸ್ತಿ ಇರೋದ್ರಿಂದ ಹಳ್ಳಿ ಹಳ್ಳಿಗೆ ಹೋಗಿ ಮಾರಾಟ ಮಾಡೋರವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮನೆ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ, ಅಥವಾ ನೀವು ಒಂದು ಹಾಕಿದರೆ ಇನ್ನೊಂದು ಫ್ರೀ ಕೊಡ್ತೀವಿ ಅಂತ ಬರ್ತಾರೆ. ಡಿಸ್ಕೌಂಟ್ ವ್ಯಾಪಾರಿಗಳು ಬರ್ತಾರೆ, ಅಥವಾ ನೆಟ್ವರ್ಕ್ ವ್ಯಾಪಾರಿಗಳು ಬರ್ತಾರೆ, ಅಥವಾ ನಿಮಗೆ ಚೈನ್ ಲಿಂಕ್ ಮಾಡ್ತೀವಿ ಅಂತ ಬರ್ತಾರೆ. ದಯವಿಟ್ಟು ಅಧಿಕೃತ ಇದ್ದರೆ ಮಾತ್ರ ತಾವು ಪರ್ಚೇಸ್ ಮಾಡಬೇಕು ಹೊರತು, ಅನಧಿಕೃತ ಇದ್ದರೆ ದಯವಿಟ್ಟು ಅಂಥ ವ್ಯಾಪಾರಿಗಳಿಂದ ಯಾವುದೇ ಕಾರಣಕ್ಕೂ ಸಹ ತಾವು ಆ ಫಸಲನ್ನು ಅಥವಾ ಆ ಮಾಲನ್ನು ಪರ್ಚೇಸ್ ಮಾಡಬಾರ್ದು. ಇದರಿಂದ ನಮಗೆ ಭೂಮಿ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತದೆ, ಅದು ಒಂದು. ಎರಡನೇದು, ಅನಾವಶ್ಯಕವಾಗಿ ನಾವು ಹೆಚ್ಚು ಖರ್ಚನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವುಗಳನ್ನು ಅವಾಯ್ಡ್ ಮಾಡಬೇಕು ಅಂಥೇಳಿ ನಾನು ರೈತರಿಗೆ ಮಾಹಿತಿಯನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಈ ಅಡಿಕೆ ಒಂದು ಬೆಳೆ ಸಾಕಷ್ಟು ವಿಸ್ತೀರ್ಣ ಕಂಡಿದೆ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ. ಅಂದರೆ ಮೊದಲು ಈಗ ಒಂದು 4-5 ವರ್ಷದ ಹಿಂದಿನದಕ್ಕೂ ಈಗಿನಿಗೂ ಸಾಕಷ್ಟು ಅಂದರೆ ಪ್ರದೇಶದಲ್ಲಿ ವಿಸ್ತಾರ ಆಗಿದೆ ಅಂತ ನಾವೆಲ್ಲ ಕೇಳಲ್ಪಟ್ಟಿವೆ. ಇದಕ್ಕೆ ಏನು ಕಾರಣ ಇರಬಹುದು ಸರ್? ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು ವರ್ಷದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆನೇ ತಗೊಂಡ್ರೆ ಸುಮಾರು 30-35 ಸಾವಿರ ಹೆಕ್ಟರ್ ಪ್ರದೇಶದಷ್ಟು ಅಡಿಕೆ ಬೆಳೆ ವಿಸ್ತೀರ್ಣ ಜಾಸ್ತಿ ಆಗಿದೆ. ಚಿತ್ರದುರ್ಗದಲ್ಲಿ ಸುಮಾರು 10-12 ಸಾವಿರ ಹೆಕ್ಟರ್ ಪ್ರದೇಶ ನಮಗೆ ಅಡಿಕೆನಲ್ಲಿ ವಿಸ್ತೀರ್ಣ ಜಾಸ್ತಿ ಆಗಿದೆ. ಪ್ರಮುಖವಾದ ಕಾರಣಗಳೇನಪ್ಪ ಅಂತ ಹೇಳಿದ್ರೆ ಒಂದು ಬೆಲೆ ಸ್ಥಿರತೆ. ಇವತ್ತು ನಾವು ಬೆಳೀತಕ್ಕಂಥ ಆಹಾರ ಬೆಳೆಗಳೇನಿದ್ದಾವೆ, ಮೆಕ್ಕೆಜೋಳ ಇರ್ಬೋದು, ರಾಗಿ ಇರ್ಬೋದು, ಭತ್ತ ಇರ್ಬೋದು, ಪ್ರತಿ ಎಕರೆಗೆ ನಿವ್ವಳ ಲಾಭ ಅಂತಕ್ಕಂಥದ್ದು ತುಂಬ ಕಡಿಮೆ. ಅದೇ ನಮ್ಮ ಈ ವಾಣಿಜ್ಯ ಬೆಳೆ ಅಂತ ಏನು ಅಡಿಕೆ ಕರಿತೀವಿ, ಇದರಲ್ಲಿ ಪ್ರತಿ ಎಕರೆಯ ಒಂದು ನಿವ್ವಳ ಲಾಭ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಬೆಳೆಗೆ ಹೋಗ್ತಕ್ಕಂಥದ್ದು. ಕಳೆದ 2-3 ವರ್ಷಗಳಿಂದ ಮಳೆ ತುಂಬ ಚೆನ್ನಾಗಾಗ್ತಾ ಇದೆ, ಬೋರ್ವೆಲ್ಗಳಲ್ಲಿ ನೀರಿದೆ. ಹಾಗಾಗಿ ರೈತರು ಸ್ವಲ್ಪ ಹೆಚ್ಚಿನದಾಗಿ ಅಡಿಕೆ ಬೆಳೆ ಕಡೆ ಒಲವು ತೋರಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಿಜವಾದಂಥ ಒಂದು ಅಂಶ. ಹಾಗೆ ಮಲೆನಾಡಿನ ಒಂದು ತಾಲೂಕುಗಳಲ್ಲಿ, ಎಸ್ಪೆಷಲಿ ಚನ್ನಗಿರಿ ಮತ್ತು ಹೊನ್ನಾಳಿ ತಾಲೂಕುಗಳು, ಮಲೆನಾಡಿನ ತಾಲೂಕುಗಳು ಏನಿದ್ದಾವೆ, ಅದರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸರ್ಕಾರ ಅಡಿಕೆ ಬೆಳೆ ಬೆಳೀಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ಬೆಳೆ ವಿಸ್ತೀರ್ಣಕ್ಕೆ ಇನ್ನೊಂದು ಕಾರಣ ಆಯಿತು. ಇವೆರಡು ಅವಳಿ ತಾಲೂಕುಗಳಲ್ಲಿ ಸರಿ ಸುಮಾರಾಗಿ 3-4 ಸಾವಿರ ಹೆಕ್ಟರ್ ಪ್ರದೇಶ ಒಂದು 2-3 ತಿಂಗಳಲ್ಲಿ ಹೆಚ್ಚಿನ ಒಂದು ವಿಸ್ತೀರ್ಣ ಹೆಚ್ಚಿಗೆ ಆಗಿದ್ದನ್ನು ನಾವು ಕಂಡಿದ್ದೇವೆ. ಸೊ ಹೀಗೆ ನಾನು ರೈತರಿಗೆ ಹೇಳೋದೇನಪ್ಪ ಅಂತಂದರೆ, ಬೆಳೆಯನ್ನು ವಿಸ್ತೀರ್ಣ ಹೆಚ್ಚಿಗೆ ಆಗ್ತಾ ಇದೆ. ಪ್ರತಿ ವರ್ಷ ಸರಿಸುಮಾರು ನಮಗೆ ನಮ್ಮ ಮಧ್ಯ ಕರ್ನಾಟಕ ಭಾಗದಲ್ಲೇ ಸಹ ಒಂದು 20-25 ಸಾವಿರ ಹೆಕ್ಟರ್ ಪ್ರದೇಶ ಹೆಚ್ಚಿಗೆ ಆಗ್ತಾ ಇದೆ. ಇದು ನಮಗೆ ಫಸಲಿ ಬರ್ತಕ್ಕಂಥ ಸಮಯಕ್ಕೆ, ಅಂದರೆ ಇಲ್ಲಿಂದ ಮುಂದೆ 5 ವರ್ಷಕ್ಕೆ ನಮಗೆ ಆಲ್ಮೋಸ್ಟ್ ಈಗಿರ್ತಕ್ಕಂಥ ವಿಸ್ತೀರ್ಣದ 2ರಷ್ಟು ವಿಸ್ತೀರ್ಣ ನಮಗೆ ಆಗ್ತದೆ. ಆ ಸಂದರ್ಭದಲ್ಲಿ ಬೆಳೆಯ ಉತ್ಪಾದನೆ ಏನಿರುತ್ತೆ, ಆ ಸಂದರ್ಭದಲ್ಲಿ ನಮ್ಮ ಕನ್ಸಂಪ್ಷನ್ ಪ್ಯಾಟರ್ನ್ ಏನಿರುತ್ತೆ, ಮತ್ತು ಆ ಸಮಯದಲ್ಲಿ ಬೆಲೆ ಹೇಗೆ ಸ್ಥಿರತೆ ಇರುತ್ತೆ ಅನ್ನೋದನ್ನು ಯಾರೂ ಕಾಣದ ನಾವು. ಆ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ, ಇರ್ತಕ್ಕಂಥ ಎಲ್ಲ ಪ್ರದೇಶವನ್ನು ಅಡಿಕೆ ಮಾಡೋದು ಬೇಡ, ಆಮೇಲೆ ನಮಗೆ ಈಗ ಚೆನ್ನಾಗಿನೂ ಮಳೆ ಆಗಿದೆ, ಮುಂದಿನ ವರ್ಷ ಮಳೆಗಾಲ ಹೇಗಿದೆ ಅನ್ನೋದನ್ನು ನಾವು ಯಾರೂ ದೃಢವಾಗಿ ನಿಶ್ಚಯಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಮತ್ತೆ ಏನಾದರೂ 2-3 ಬರಗಾಲಗಳು ಬಂದಂಥ ಸಂದರ್ಭದಲ್ಲಿ ಮತ್ತೆ ಬೆಳೆ ವಿಸ್ತೀರ್ಣವನ್ನು ಕಳ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ನಿಮಗೆ ಬರ್ತದೆ. ಹಾಗಾಗಿ ನನ್ನ ರೈತ ಬಾಂಧವರಿಗೆ ಒಂದು ಕಿವಿಮಾತು ಏನಪ್ಪ ಅಂತ ಹೇಳಿದ್ರೆ, ತಮ್ಮಲ್ಲಿ ಎಷ್ಟು ನೀರು ಲಭ್ಯತೆ ಇದೆ, ಆ ನೀರಿನ ಲಭ್ಯತೆಗೆ ಅನುಗುಣವಾಗಿ ತಾವು ತೋಟಗಳನ್ನು ಮಾಡಿಕೊಂಡ್ರೆ ಉತ್ತಮ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ. ಇನ್ನೊಂದು ಏನಪ್ಪ ಅಂತಂದರೆ, ನಮಗೆ ಈ ಹೊಸದಾಗಿ ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಬೆಳೆ ವಿಸ್ತೀರ್ಣ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಈ ಅಡಿಕೆ ಗಿಡಗಳಿಗೂ ಸಹ ಬೇಡಿಕೆ ಜಾಸ್ತಿ ಬರ್ತಾ ಇದೆ. ಬಹಳಷ್ಟು ಜನ ರೈತ ಬಾಂಧವರು ಕಳೆದ 1-1.5 ವರ್ಷದ ಸಸಿಗಳನ್ನು ಕೇಳ್ತಾ ಇದ್ದಾರೆ, ಗಿಡಗಳು ಸಿಗ್ತಾ ಇಲ್ಲ. ಬಹಳಷ್ಟು ನರ್ಸರಿಗಳಲ್ಲಿ ಏನಪ್ಪ ಅಂತೇಳಿದರೆ, ದೃಢೀಕೃತ ನರ್ಸರಿಗಳಲ್ಲಿ ತಾವು ಏನಾದರೂ ಪರ್ಚೇಸ್ ಮಾಡಿದರೆ ನಮಗೆ ತೊಂದರೆ ಇಲ್ಲ. ನಮಗೆ ಗೋಟಿಗೆ ಅಂತಲೇ ಆಯ್ಕೆ ಮಾಡಿರ್ತಕ್ಕಂಥ ತೋಟಗಳೇನಿದ್ದಾವೆ, ಅಂಥ ತೋಟಗಳಲ್ಲಿ ತಾವು ಗೋಟನ್ನು ಆಯ್ಕೆ ಮಾಡಿ ಸಸಿಗಳನ್ನು ಮಾಡಿದ್ರೆ ತೊಂದರೆ ಇಲ್ಲ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಆಸೆಗೋಸ್ಕರ ಸ್ವಲ್ಪ ಇನ್ನೂ ಇಳಿ ವಯಸ್ಸಿನ ತೋಟಗಳಲ್ಲಿ ಗೋಟನ್ನು ತಂದು ಅತಿ ಹೆಚ್ಚಿನ ಗಿಡಗಳನ್ನು ಮಾರಾಟ ಮಾಡ್ತಕ್ಕಂಥ ಸಂಭವನೂ ಇರೋದ್ರಿಂದ ರೈತರು ಇದ್ರ ಬಗ್ಗೆನೂ ಸಹ ಹೆಚ್ಚಿನ ಜಾಗೃತಿ ವಹಿಸಬೇಕು ಅಂಥೇಳಿ ನಾನು ತಮ್ಮಲ್ಲಿ ಈ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಅಡಿಕೆ ಸಾಕಷ್ಟು ಬೆಳೀತಾರೆ, ಆಮೇಲೆ ಈಗ ಒಳ್ಳೆ ರೇಟ್ ಸಿಗುತ್ತೆ, ಈಗ ಮಾರಾಟ ಮಾಡ್ಬೋದು, ಕೆಲವೊಂದು ಸಂದರ್ಭದಲ್ಲಿ ರೇಟು ಡೌನ್ ಆಗ್ಬೋದು. ಆಮೇಲೆ ಅಡಿಕೆ ನೇರ ಮಾರಾಟ ಮಾಡೋದಕ್ಕೂ ಆಮೇಲೆ ಅದನ್ನು ಮೌಲ್ಯವರ್ಧನೆ ಮಾಡಿ ಸಂಸ್ಕರಣೆ ಮಾಡಿ ಮಾರಾಟ ಮಾಡೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ? ಭಾಳ ಉತ್ತಮವಾದ ಒಂದು ಪ್ರಶ್ನೆ ಸರ್ ಇದು. ಯಾಕೆಂತಂದರೆ, ಎಲ್ಲಿಯವರೆಗೆ ಯಾವುದೇ ಒಂದು ಉತ್ಪನ್ನಕ್ಕೆ ಮೌಲ್ಯವರ್ಧನೆ ಸಂಸ್ಕರಣೆ ಆಗೋದಿಲ್ಲ ಅಲ್ಲಿವರೆಗೂ ಬೆಲೆ ಸ್ಥಿರತೆ ಅನ್ನೋದು ಇರೋದಿಲ್ಲ. ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ ಅಂತಕ್ಕಂಥದ್ದು ಆಯಾ ಉತ್ಪನ್ನಗಳ ಒಂದು ಬೇಡಿಕೆಗೆ ಅನುಸಾರವಾಗಿ ಮಾಡ್ತಕ್ಕಂಥ ಒಂದು ಅಂಶ. ನಾವು ಬಹಳ ವರ್ಷಗಳಿಂದ ಹೇಳ್ಕೊಂಡು ಬಂದಿದ್ದೇವೆ. ಏನಪ್ಪ ಅಂತಂದರೆ, ನಮ್ಮ ಮಧ್ಯ ಕರ್ನಾಟಕ ಭಾಗದಲ್ಲಿ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು 5 ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆಯನ್ನು ಬೆಳೀತಾ ಇದ್ದಾರೆ. ನಮಗೆ ಸಂಶೋಧನೆ ರೋಗ ಮತ್ತು ಕೀಟದ ಬಗ್ಗೆ ಇರ್ಬೋದು, ಅಥವಾ ಪೋಷಕಾಂಶದ ಬಗ್ಗೆ ಇರ್ಬೋದು, ತಳಿ ಬಗ್ಗೆ ಇರ್ಬೋದು, ಈ ಥರ ಸಾಕಷ್ಟು ಸಂಶೋಧನೆ ನಡೆದಿದೆ. ಆದರೆ ಮೌಲ್ಯವರ್ಧನೆ ಉತ್ಪನ್ನಗಳ ಬಗ್ಗೆ ನಮ್ಮ ಸಂಶೋಧನೆ ಇನ್ನೂ ಬಹಳ ಕಡಿಮೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಕೃಷಿ ವಿಶ್ವವಿದ್ಯಾನಿಲಯಗಳಿಗೂ ಸಹ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಸಂಶೋಧನೆ ಜಾಸ್ತಿ ಆಗಬೇಕು ಅಂತೇಳಿ. ಹಾಗೆ ಸರ್ಕಾರಕ್ಕೂ ಸಹ ನಾವು ಆಗ್ರಹ ಮಾಡಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಮಧ್ಯ ಕರ್ನಾಟಕ ಭಾಗದಲ್ಲಿ ಒಂದು ಮೌಲ್ಯವರ್ಧಿತ ಸಂಶೋಧನಾ ಕೇಂದ್ರ, ಜಸ್ಟ್ ಲೈಕ್ ನಾವು ಏನು ಮೈಸೂರಲ್ಲಿ CFTRA ಅಂತ ಏನು ಕರಿತೀವಲ್ಲ, ಆ ಥರ ಒಂದು ಅಡಿಕೆ ಬೆಳೆಯಲ್ಲಿ ಉತ್ಪಾದಿಸಲಾಗ್ತಕ್ಕಂಥ ಒಂದು ಮೌಲ್ಯವರ್ಧಿತ ಪದಾರ್ಥಗಳ ಒಂದು ಸಂಶೋಧನಾ ಸಂಸ್ಥೆ ಆಗಬೇಕು. ಯಾವಾಗ ಇದರಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳು ನಮಗೆ ಪ್ರಾರಂಭವಾಗ್ತವೆ ಆವಾಗ ಕಚ್ಚಾ ವಸ್ತು ಅಂದರೆ ಮೂಲ ವಸ್ತು ಏನಿದೆ ಅದಕ್ಕೆ ಯಾವಾಗಲೂ ಸಹ ಬೇಡಿಕೆ ಕಡಿಮೆ ಆಗೋದಿಲ್ಲ. ಉದಾಹರಣೆ ತಗೊಳ್ಳಿ, ಈ ನಿವೇದನ್ ನಿಂಪಿ ಅವರು ಮಾಡಿರ್ತಕ್ಕಂಥ ಏನು ರೇಖಾ ಟೀ ಇರ್ಬೋದು, ರೇಖಾ ಶಾಂಪು ಇರ್ಬೋದು. ಈಗ ಇತ್ತೀಚೆಗೆ ನಮ್ಮ BIT ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಅಡಿಕೆ ಸಿಪ್ಪೆಯಿಂದ ಸ್ಯಾನಿಟರಿ ಪ್ಯಾಡನ್ನು ಮಾಡಿರ್ತಕ್ಕಂಥದ್ದನ್ನು ಮೊನ್ನೆ ತಾನೇ ನಾವು TVನಲ್ಲಿ ನೋಡಿದ್ವಿ. ಹೀಗೆ ಈ ಥರದ ಒಂದು ಸಂಶೋಧನೆಗಳು ಹೆಚ್ಚು ಹೆಚ್ಚು ಆದಲ್ಲಿ ನಮ್ಮ ಮೌಲ್ಯವರ್ಧಿತ ಒಂದು ಪದಾರ್ಥಗಳಿಗೆ ಬೇಡಿಕೆನೂ ಜಾಸ್ತಿ ಆಗ್ತದೆ, ಜೊತೆಗೆ ಮೂಲ ವಸ್ತುವಿಗೆ ನಮಗೆ ಯಾವಾಗಲೂ ಡಿಮ್ಯಾಂಡು ಜಾಸ್ತಿ ಆಗುತ್ತೆ. ಸೊ ಇದು ಮುಂದೆ ನಮಗೆ ಏನಾದರೂ ಅಡಿಕೆ ಬೆಲೆ ಸ್ಥಿರತೆ ಆಗಬೇಕು ಅಂತ ಏನಾದರೂ ಇತ್ತು ಅಂದರೆ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಒಂದು ಮೌಲ್ಯವರ್ಧಿತ ಸಂಶೋಧನಾ ಕೇಂದ್ರವನ್ನು ಅಡಿಕೆನಲ್ಲಿ ಮಾಡಿದರೆ ನಮ್ಮ ರೈತರ ಒಂದು ಮೊಗದಲ್ಲಿ ಯಾವಾಗಿ ನಾವು ಒಂದು ಆಶಾದಾಯಕವಾದಂಥ ಒಂದು ನಗುವನ್ನು ಕಾಣ್ಬೋದು ಅಂತೇಳಿ ನನ್ನ ಒಂದು ಅನಿಸಿಕೆ. ಪ್ರಸ್ತುತ ಸಂದರ್ಭದಲ್ಲಿ ಈಗ ನಾವು ಏನು ಅಡಿಕೆಗೆ ಸಾಕಷ್ಟು ಬೆಲೆ ಇರೋದ್ರಿಂದ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಇನ್ನೂ ಸ್ವಲ್ಪ ಪೂರ್ತಿ ಮಾಗಿರಲ್ಲ ಅಥವಾ ಇನ್ನೂ ಬೆಳೆ ಇನ್ನೂ ಸ್ವಲ್ಪ ದಿನ ಬೇಕಾಗುತ್ತೇನೋ, ಇಂಥದ್ದೆಲ್ಲ ಇದ್ರೂ ಅದನ್ನು ಬೇಗ ಪಡಿಬೇಕು ಅನ್ನೋದು ಅಂದರೆ ಅದನ್ನು ಮಾರಾಟ ಮಾಡಬೇಕು ಅನ್ನೋದಕ್ಕೆ ಈ ಥರ ಅವಸರ ಒಂದು ಮಾಡ್ತಿರ್ತಾರೆ. ಸೊ ಈ ಅಡಿಕೆಯಲ್ಲಿ ಯಾವ ರೀತಿ ಕ್ರಮಗಳನ್ನು ಮುಂದೆ ಅನುಸರಿಸ್ಬೇಕು, ಅದು ಮತ್ತೆ ಇದು ಒಂದು ವೇಳೆ ಈಗ ಬೆಳೆ ಇದ್ದರೆ ಇದ್ದಂಥ ಬೆಳೆನ ಯಾವ ರೀತಿ ಅವರು ನಿರ್ವಹಣೆ ಮಾಡಬೇಕಾಗುತ್ತೆ? ಒಂದು ಉತ್ತಮವಾದ ಒಂದು ಕ್ವಶನ್ ಕೇಳಿದರೆ, ಮೊನ್ನೆ ತಾನೇ ಒಬ್ಬರು ಅಡಿಕೆ ಬೆಲೆ 60,000 ಹೋದಂಥ ಸಂದರ್ಭದಲ್ಲಿ ಒಬ್ಬರು ರೈತರು ಕರೆ ಮಾಡಿ ನನಗೆ ಕೇಳಿದ್ರು ಏನಂದರೆ, ಸರ್ 15 ದಿವಸ ಮುಂಚೆ ಅಡಿಕೆ ಕೊಯ್ಲಿಕ್ಕೆ ಬರೋಂಗೆ ಯಾವುದಾದ್ರು ಔಷಧಿ ಇದ್ದರೆ ಶಿಫಾರಸು ಮಾಡಿ ಅಂತ. ನಾನು ಮನಸ್ಸಲ್ಲೇ ನಕ್ಕೆ, ಯಾಕಂತೇಳಿದ್ರೆ ಈ ಥರದ ಔಷಧಿಗಳು ಯಾರೂ ಇನ್ನೂ ಕಂಡಿಡಿದಿಲ್ಲ, ಅಂದರೆ ಬೇಗ ಒಂದು ಮಾಗ್ತಕ್ಕಂಥ ಇದ್ರದ್ದು. ಅಂದರೆ ರೈತರು ಎಲ್ಲಿವರೆಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದಕ್ಕೆ ಇದು ಒಂದು ಉದಾಹರಣೆ. ಇದು ರೈತ ಬಾಂಧವರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ಒಂದು ಮೂಲ ವಸ್ತು ನಾವು ಅಡಿಕೆನ ಕಟಾವು ಮಾಡಬೇಕು ಅಂತಂದರೆ ಯೂಶ್ವಲಿ ನಮ್ಮಲ್ಲಿ ಏನು ಮಾಡ್ತಾರೆ, ಒಂದು ತಿಂಗಳ ಮೇಲೆ 10 ದಿವಸ, ಒಂದು ಕಟಾವಿಗೂ ಇನ್ನೊಂದು ಕಟಾವಿಗೂ ಇರತಕ್ಕಂಥ ಒಂದು ವ್ಯತ್ಯಾಸ ಒಂದು ತಿಂಗಳ ಮೇಲೆ 10 ದಿವಸ ಇರುತ್ತೆ. ಆ 10 ದಿವಸ ಆದಮೇಲೆ ಚೆನ್ನಾಗಿ ಬಲಿತಂಥ ಒಂದು ಗೋಟೆ ಏನಿದೆ, ಆ ಒಂದು ಬಲಿತಂಥ ಒಂದು ಅಡಿಕೆ ಏನಿದೆ ಅದನ್ನು ನಾವು ಕಟಾವು ಮಾಡಿ ಅದನ್ನು ನಾವು ಡಿಹಸ್ಕಿಂಗ್ ಮಾಡಿ ಅದನ್ನು ಬೇಯಿಸಿಬಿಟ್ಟು ನಾವು ಒಣಗಿಸಿ ಮಾರಾಟ ಮಾಡ್ತಕ್ಕಂಥದ್ದು. ಅದರಲ್ಲಿ ರೈತರಿಗೆ ಏನು ಹೇಳೋದಪ್ಪ ಅಂತಂದರೆ, ವರ್ಗೀಕರಣ ಮಾಡಿ ಮಾರಾಟ ಮಾಡಿ. ಅಂದರೆ ವರ್ಗೀಕರಣ ಮಾಡಿ ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಬೆಲೆ ಚೆನ್ನಾಗಿ ಸಿಗುತ್ತೆ. ಆದರೂ ಕೆಲವು ರೈತರು ಏನು ಮಾಡ್ತಾರೆ, ಗೊರಬ್ಲು ಅಂತ ಬರುತ್ತೆ ಒಂದು ಉತ್ಪನ್ನ, ಆ ಗೊರಬ್ಲು ಉತ್ಪನ್ನವನ್ನು ಮಿಷನಿಗೆ ಹಾಕಿ ಮತ್ತೆ ಹಾಲಾಕಿ ಮತ್ತೆ ರಾಶಿಗೆ ಹಾಕಿ ಮೊದಲು ಮಾರಾಟ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದರೆ ಸ್ವಲ್ಪ ಮೂಲ ವಸ್ತುವಿನ ಒಂದು ಬೆಲೆ ಕುಸಿತಕ್ಕೆ ಕಾರಣ ಆಗ್ತದೆ. ಹಾಗಾಗಿ ವರ್ಗೀಕರಣ ಮಾರಾಟ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ಕೋಬೇಕು. ಮತ್ತು ಅಧಿಕೃತವಾಗಿ ಏನು ಮಾರಾಟಗಾರರಿದ್ದಾರೆ, APMC ಇರ್ಬೋದು ಅಥವಾ ತುಮ್ಕೋ ಸಂಸ್ಥೆ ಇರ್ಬೋದು, ಕ್ಯಾಂಪ್ಕೋ ಇರ್ಬೋದು, ಸೊ ಇಂತಹ ಕಡೆ ನಾವು ನಮ್ಮ ಫಸಲನ್ನು ಮಾರಾಟ ಮಾಡಿದಾಗ ನಮಗೆ ಬಿಲ್ಲು ಸಿಗುತ್ತೆ. ಅದರಿಂದ ನಮಗೆ ವಾಸ್ತವಿಕವಾಗಿ ನಮ್ಮ ಒಂದು ಆದಾಯವನ್ನು ಘೋಷಣೆ ಮಾಡ್ಕೊಳ್ಳಿಕ್ಕೂ ನಮಗೆ ಅನುಕೂಲ ಆಗುತ್ತೆ. ಮನೆ ಬಾಗಿಲಿಗೆ ಬಂದು ಕೈವಾರ ವ್ಯಾಪಾರ ಮಾಡ್ತಕ್ಕಂಥ ಕಡೆ ನಮಗೆ ಏನಾಗುತ್ತಪ್ಪ ಅಂತಂದರೆ ನಮಗೆ ಬಿಲ್ ಸಿಗೋದಿಲ್ಲ ಅಂಥ ಟೈಮಲ್ಲಿ. ಸೊ ಅಧಿಕೃತವಾಗಿ ಆದಾಯ ಘೋಷಣೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಅಧಿಕೃತ ಮಾರಾಟಗಾರರಿಂದ ಅಥವಾ ರಿಜಿಸ್ಟರ್ಡ್ ಏನು ಟ್ರೇಡರ್ಸ್ ಇದ್ದಾರೆ ಅಂಥ ಕಡೆ ತಾವು ಮಾರಾಟವನ್ನು ಮಾಡಿ, ಆಗ ನಿಮಗೆ ಒಂದು ಒಳ್ಳೆಯ ಒಂದು ಬೆಲೆ ಸಿಗಲಿಕ್ಕೂ ಸಹ ನಿಮಗೆ ಅನುಕೂಲ ಆಗ್ತದೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಈ ವರ್ಷದ ಫಸಲು ಚೆನ್ನಾಗಿ ರೇಟ್ ಇತ್ತು ಅಂದರೆ ಈ ವರ್ಷದ ಫಸಲನ್ನು ಈ ವರ್ಷನೇ ಮಾರಾಟ ಮಾಡಿ. 2-3 ವರ್ಷಗಳು 4 ವರ್ಷಗಳಲ್ಲಿ ಇಟ್ಟಾಗ ಅದರ ಒಂದು ತೂಕದ ಮೇಲೂ ಸಹ ನಮಗೆ ವ್ಯತ್ಯಾಸ ಆಗ್ತದೆ. ಅದರ ಒಂದು ತೂಕದಲ್ಲಿ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಆಟೋಮ್ಯಾಟಿಕಲಿ ನಮಗೆ ಒಟ್ಟು ಆದಾಯನೂ ಸಹ ನಮಗೆ ಕಡಿಮೆ ಆಗ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ರೈತರು ಬೆಲೆ ಎಷ್ಟೇ ಇರಲಿ, ನಿಮ್ಮ ಉತ್ಪಾದನಾ ವೆಚ್ಚಕ್ಕಿಂತ ಹೆಚ್ಚಿನ ಲಾಭ ಅವತ್ತು ಬಂತು ಅಂದರೆ ಸೊ ಅವತ್ತೇ ತಮ್ಮ ಅಡಿಕೆಯನ್ನು ಅವರು ಮಾರಾಟ ಮಾಡಬೇಕು. ಮತ್ತು ಇನ್ನೊಂದು, ಬೆಲೆ ಹೆಚ್ಚಿದಾಗ ಹಿಗ್ಗಬಾರ್ದು, ಬೆಲೆ ಕಡಿಮೆ ಆದಾಗ ಕುಗ್ಗಬಾರ್ದು. ಎಲ್ಲದಕ್ಕೂ ಒಂದು ಆಶಾದಾಯಕ ಮನೋಭಾವನೆ ಇಟ್ಕೊಂಡು ನಾವು ಅಡಿಕೆ ಬೆಳೆಗಾರರು ಬೆಳೀತಾ ಇದ್ದೀವಿ. ಜೊತೆಗೆ ಅಡಿಕೆನಲ್ಲಿ ಪರ್ಯಾಯ ಬೆಳೆಗಳನ್ನು ಬೆಳೀತಕ್ಕಂಥದ್ದಕ್ಕೆ ತಾವು ಈಗಲೇ ಯೋಚನೆ ಮಾಡಿ, ಯಾಕೆಂತಂದರೆ ಮುಂದೆ ಇನ್ನು 5 ವರ್ಷಕ್ಕೆ ಅಡಿಕೆ ಬೆಲೆ ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಅಡಿಕೆ ಬೆಳೆಯಲ್ಲಿ ಸೂಕ್ತ ಅಂತರ ಬೆಳೆಗಳಾಗಿರ್ತಕ್ಕಂಥ ಕಾಳುಮೆಣಸು ಇರ್ಬೋದು, ಕೋಕೋ ಇರ್ಬೋದು, ವೀಳ್ಯದೆಲೆ ಇರ್ಬೋದು, ಈ ಥರದ ಬೆಳೆಗಳನ್ನು ಅಂತರ ಬೆಳೆಯಾಗಿ ಈಗಲೇ ತಾವು ತಯಾರಿ ಮಾಡಿಕೊಂಡ್ರೆ ಮುಂದೆ ಏನಾದರೂ ನಮಗೆ ಅಡಿಕೆ ಮೂಲ ಬೆಲೆ ಕುಸಿದ್ರೆ ಅಂತರ್ ಬೆಳೆಗಳಿಂದ ಸರಿ ಹೋಗ್ತಕ್ಕಂಥ ನಷ್ಟವನ್ನು ನಾವು ಸರಿದೂಗ್ನೆ ಮಾಡಲಿಕ್ಕೆ ನಮಗೆ ಅದು ಒಂದು ಅವಕಾಶ ಆಗುತ್ತೆ ಅಂತ ಒಂದು ಮಾಹಿತಿಯನ್ನು ನಿಮ್ಮಲ್ಲಿ ಹೇಳಿಕೆ ಹೆಚ್ಚಪಡ್ತೇನೆ. ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ, ಅದರಲ್ಲೂ ಅಡಿಕೆ ಬೆಳೆಯುವಂಥ ರೈತ ಬಾಂಧವರಿಗೆ ಏನೇ ಒಂದು ಕಿವಿಮಾತು ಹೇಳಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಏನಪ್ಪ ಅಂದರೆ, ಮುಂಗಾರು ಹಂಗಾಮ ಮುಗಿದ್ಬಿಟ್ಟು ಈಗ ಹಿಂಗಾರು ಹಂಗಾಮ ಬರ್ತಾ ಇದೆ. ಈ ಹಿಂಗಾರು ಹಂಗಾಮಿನಲ್ಲಿ ಅದರಲ್ಲೂ ಸಹ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಮಗೆ ಎರಡನೇ ಒಂದು ಪೋಷಕಾಂಶ ಕೊಡ್ತಕ್ಕಂಥ ಒಂದು ಸಮಯ ಇದು. ಮುಂದಿನ ವರ್ಷ ನಮಗೆ ಉತ್ತಮವಾದ ಒಂದು ಇಳುವರಿ ಬರಬೇಕು ಅಂತಂದರೆ ಹಿಂಗಾರು